ಹದಿನಾರನೇ ಪದ್ಯದಲ್ಲಿ ಆರು ಮಂದಿ ಅನಿರುದ್ಧ, ರತಿ, ಶಚಿ ಇವರ ಅವತಾರಗಳ ಬಗ್ಗೆ ತಿಳಿಸ್ತಾರೆ. ಕಾಮಪುತ್ರ ಅನಿರುದ್ಧ ಸೀತಾರಾಮನಾನುಜ ಶತ್ರುಘ್ನ, ಬಲರಾಮನಾನುಜ ಪೌತ್ರ, ಅನಿರುದ್ಧನೊಳಗೆ ಅನಿರುದ್ಧ, ಕಾಮಭಾರ್ಯ ರುಗ್ಮವತಿ ಸನ್ನಾಮ ಲಕ್ಷಣ ಎನಿಸುವಳು, ಪೌಲೋಮಿ ಚಿತ್ರಾಂಗದಿಯು ತಾರ ಎರಡು ಪೆಸರುಗಳು. ಮೂಲ ರೂಪದಲ್ಲಿ ಕಾಮನ ಪುತ್ರನಾಗಿರ್ತಕ್ಕಂಥ ಅನಿರುದ್ಧ, ಅವತಾರದಲ್ಲಿ ಸೀತಾರಾಮನ ಅನುಜನಾಗಿರ್ತಕ್ಕಂಥ ಶತ್ರುಘ್ನ, ಮತ್ತು ಅವನೇ ಬಲರಾಮನ ಅನುಜನಾಗಿರ್ತಕ್ಕಂಥ ಶ್ರೀಕೃಷ್ಣನ ಪೌತ್ರ ಅಂದರೆ ಶ್ರೀಕೃಷ್ಣನ ಮಗ ಪ್ರದ್ಯುಮ್ನನ ಮಗನಾಗಿರ್ತಕ್ಕಂಥ ಅನಿರುದ್ಧ. ಅದನ್ನೇ ಅನಿರುದ್ಧನೊಳಗೆ ಅನಿರುದ್ಧ ಅಂತಲ್ಲಿ ದಾಸರು ಪ್ರಯೋಗ ಮಾಡಿರೋದು. ಅವನೊಳಗೆ ವಿಶೇಷ ಆವೇಶವನ್ನು ಹೊಂದಿದವನು ಅನಿರುದ್ಧ ರೂಪಿ ಪರಮಾತ್ಮ. ಇನ್ನು ಕಾಮಪತ್ನಿ ರತಿ ಅವತಾರದಲ್ಲಿ ರುಗ್ಮವತಿ ಸನ್ನಾಮದಿಂದ ರುಕ್ಮಿಯ ಮಗಳಾಗಿಯೂ, ಲಕ್ಷಣ ಅಂತ ದುರ್ಯೋಧನನ ಮಗಳಾಗಿಯೂ ಅವತಾರವನ್ನು ಮಾಡ್ತಾಳೆ. ಈ ರುಗ್ಮವತಿ ರುಕ್ಮಿಣಿಗೆ ಪುತ್ರನಾದ ಪ್ರದ್ಯುಮ್ನನಿಗೂ, ಆ ಲಕ್ಷಣೆ ಜಾಂಬವತಿ ಪುತ್ರನಾದ ಸಾಂಬನಿಗೂ ಪತ್ನಿಯಾಗ್ತಾರೆ. ಪೌಲೋಮಿ ಅಂದರೆ ಪುಲೋಮನ ಪುತ್ರಿಯಾಗಿರ್ತಕ್ಕಂಥ ಶಚಿಗೆ ಎರಡು ಅವತಾರಗಳಲ್ಲಿ ಚಿತ್ರಾಂಗದೆ ಮತ್ತು ತಾರ ಅಂತ ಎರಡು ಹೆಸರುಗಳು. ಈ ಚಿತ್ರಾಂಗದೆ ವೀರಸೇನನ ಪುತ್ರಿ, ಅರ್ಜುನನ ಪತ್ನಿಯಾಗಿ ಬಬ್ರುವಾಹನನನ್ನು, ತಾರೆ ವಾಲಿಪತ್ನಿಯಾಗಿ ಅಂಗದನನ್ನು ಮಕ್ಕಳನ್ನಾಗಿ ಪಡೆದರು ಅಂತ ತಿಳಿಸ್ತಾರೆ. ಪ್ರದ್ಯುಮ್ನನ ಮಗನಾದ ಅನಿರುದ್ಧನೇ ಶತ್ರುಘ್ನ ಅನ್ನೋ ವಿಷಯದಲ್ಲಿ ಮನ್ಮಥನ ಅವತಾರವನ್ನು ಹೇಳುವಾಗ ಅಲ್ಲಿ ಪ್ರಮಾಣವನ್ನು ಕೊಟ್ಟಾಗಿದೆ. ಮನ್ಮಥ ತಪಸ್ಸನ್ನು ಮಾಡಿ ಚಕ್ರತ್ವವನ್ನು, ಚಕ್ರಕ್ಕೆ ಅಭಿಮಾನಿತ್ವವನ್ನು ಪಡೆದ. ಅವನ ಮಗನಾದ ಅನಿರುದ್ಧ ಶಂಖದ ಅಭಿಮಾನಿ. ಅವರಿಬ್ಬರೇ ಮುಂದೆ ಭರತ ಶತ್ರುಘ್ನರಾಗಿ ಜನಿಸಿದರು. ಶಂಕಾತ್ಮಕನಾದ ಅನಿರುದ್ಧನೇ ಶತ್ರುಘ್ನ. ಅನಿರುದ್ಧನಲ್ಲಿ ಅನಿರುದ್ಧ ನಾಮಕ ಪರಮಾತ್ಮನ ಅಂಶ ಇದೆ ಅಂದಮೇಲೆ ಅದೇ ಅನಿರುದ್ಧನೇ ಶತ್ರುಘ್ನ ಆಗಿದ್ದರಿಂದ ಶತ್ರುಘ್ನನಲ್ಲೂ ಅನಿರುದ್ಧ ನಾಮಕ ಪರಮಾತ್ಮನ ಅಂಶ ಅನ್ನೋದು ಇದೆ. ಮನ್ಮಥನ ಪತ್ನಿಯಾಗಿರ್ತಕ್ಕಂಥ ರತಿದೇವಿ ರುಕ್ಮಿಣಿ ಅಣ್ಣನಾಗಿರ್ತಕ್ಕಂಥ ರುಕ್ಮಿಯ ಮಗಳಾಗಿ ಹುಟ್ಟಿ ಪ್ರದ್ಯುಮ್ನನ ಹೆಂಡತಿಯಾಗ್ತಾಳೆ. ಮತ್ತೊಂದು ರೂಪ ದುರ್ಯೋಧನನ ಮಗಳಾಗಿರ್ತಕ್ಕಂಥ ಲಕ್ಷಣಾದೇವಿ. ತಾತ್ಪರ್ಯರಣ್ಯ 19ನೇ ಅಧ್ಯಾಯದಲ್ಲಿ ತಿಳಿಸ್ತಾರೆ. ಪೂರ್ವದಲ್ಲಿ ಕಲಿಪತ್ನಿಯಾಗಿರ್ತಕ್ಕಂಥ ಅಲಕ್ಷ್ಮಿ ಕಾಶಿರಾಜನ ಮಗಳಾಗಿ ಹುಟ್ಟಿರ್ತಾಳೆ. ಆಕೆಯನ್ನು ದುರ್ಯೋಧನ ಮದುವೆ ಮಾಡಿಕೊಂಡು ಅವಳಲ್ಲಿ ಪೂರ್ವದಲ್ಲಿ ರಾವಣನ ಮಗನಾಗಿರ್ತಕ್ಕಂಥ ಅಕ್ಷಕುಮಾರನನ್ನೇ ಲಕ್ಷಣ ಅಂತ ಹೆಸರುಳ್ಳ ಮಗನನ್ನಾಗಿ ಪಡಿತಾನೆ. ಆ ಲಕ್ಷಣ ಅನ್ನೋ ಮಗನ ನಂತರದಲ್ಲಿ ಮತ್ತೊಬ್ಬ ಹೆಣ್ಣು ಮಗಳು ಹುಟ್ಟಿದ್ಲು, ಅವಳಿಗೆ ದುರ್ಯೋಧನ ಲಕ್ಷಣೆ ಅಂತ ನಾಮಕರಣವನ್ನು ಮಾಡ್ತಾನೆ. ಈ ಲಕ್ಷಣೆ ಪೂರ್ವದಲ್ಲಿ ಷಣ್ಮುಖನ ಪ್ರಿಯತಮಳಾದ ಹೆಂಡತಿ. ಷಣ್ಮುಖನ ಅವತಾರ ಮನ್ಮಥನ ಅವತಾರ ಅಂತ ಹೇಳಲೆ. ಷಣ್ಮುಖನೇ ಮನ್ಮಥ ಅನ್ನೋ ವಿಷಯದಲ್ಲಿ ಮತ್ತೊಂದು ಆಧಾರವನ್ನು ಮಹಾಭಾರತ ತಾತ್ಪರ್ಯ ನಿರ್ಣಯ 22ನೇ ಅಧ್ಯಾಯದಲ್ಲಿ ತಿಳಿಸ್ತಾರೆ. ದುರ್ಯೋಧನನಿಗೆ ಮಗಳಾಗಿರ್ತಕ್ಕಂಥ ಲಕ್ಷಣೆ ಪೂರ್ವದಲ್ಲಿ ರತಿದೇವಿ ಕಾಮಪತ್ನಿ. ಆಕೆಯನ್ನು ಸ್ವಯಂವರದಲ್ಲಿ ಇರುವಂಥ ಸಂದರ್ಭದಲ್ಲಿ ಜಾಂಬುವತಿ ಕುಮಾರನಾಗಿರ್ತಕ್ಕಂಥ ಸಾಂಬ ಬಲಾತ್ಕಾರದಿಂದ ಅಪಹಾರ ಮಾಡ್ಕೋತಾನೆ. ಆ ಲಕ್ಷಣೆ ಇವನಲ್ಲಿ ಅನುರಕ್ತಳಾಗಿದ್ಲು. ಷಣ್ಮುಖನ ಅವತಾರ ಸಾಂಬ ಅಂತ ಹಿಂದೆ ತಿಳಿಸಿದ್ದಾರೆ. ಈ ಲಕ್ಷಣ ಮತ್ತು ರತಿ ವಿವಾಹ ಆಯಿತು. ಅವನೇ ಸಾಂಬ ಮತ್ತು ಪ್ರದ್ಯುಮ್ನ ಎರಡು ರೂಪದಿಂದ ಅವತಾರ. ರತಿಗೆ ಮೊದಲನೇ ಅವತಾರವಾಗಿರ್ತಕ್ಕಂಥ ರುಗ್ಮಿಯ ಮಗಳಾಗಿರ್ತಕ್ಕಂಥ ರುಗ್ಮವತಿಯನ್ನು ಪ್ರದ್ಯುಮ್ನನು, ರತಿಗೆ ಎರಡನೇ ರೂಪವಾಗಿರ್ತಕ್ಕಂಥ ಲಕ್ಷಣೆಯನ್ನು ಸಾಂಬ ಮದುವೆ ಮಾಡಿಕೊಂಡ ಅಂತ ತಾತ್ಪರ್ಯ. ಇನ್ನು ಶಚಿದೇವಿ ಅವತಾರದ ಬಗ್ಗೆ ಹೇಳ್ತಾರೆ. ಪಾಂಡ್ಯ ದೇಶಕ್ಕೆ ಅಧಿಪತಿಯಾಗಿರ್ತಕ್ಕಂಥ ವೀರಸೇನನ ಮಗಳು ಚಿತ್ರಾಂಗದೆ. ಇದು ಕೂಡ ಶಚಿದೇವಿ ಅವತಾರ. ಮಹಾಭಾರತ ತಾತ್ಪರ್ಯ ನಿರ್ಣಯ 20ನೇ ಅಧ್ಯಾಯದಲ್ಲಿ ಇದನ್ನು ತಿಳಿಸ್ತಾರೆ. ಅರ್ಜುನ ತೀರ್ಥಯಾತ್ರಾ ಪ್ರಸಂಗದಿಂದ ಪಾಂಡ್ಯ ದೇಶಕ್ಕೆ ಬರ್ತಾನೆ. ಆಗ ಅರ್ಜುನನ ತೀರ್ಥಯಾತ್ರೆಗೆ ಸಂವತ್ಸರ ಕಡೆ ಭಾಗ ಅಲ್ಲ. ಪಾಂಡ್ಯ ದೇಶಾಧಿಪತಿಯಾಗಿರ್ತಕ್ಕಂಥ ವೀರಸೇನ ಅನ್ನೋ ರಾಜ ಅರ್ಜುನನಿಗೆ ಅನುರೂಪಳಾಗಿರ್ತಕ್ಕಂಥ ತನ್ನ ಮಗಳಾಗಿರ್ತಕ್ಕಂಥ ಚಿತ್ರಾಂಗದೆಯನ್ನು ಕೊಟ್ಟು ವಿವಾಹ ಮಾಡಿಕೊಡ್ತಾನೆ. ಆ ವೀರಸೇನ ತ್ವಷ್ಟ್ರು ಅನ್ನೋ ಸೂರ್ಯನ ಅಂಶದಿಂದ ಇರುವವನು, ಮತ್ತು ಅವನಲ್ಲಿ ಯಮದೇವರ ಆವೇಶವೂ ಕೂಡ ಇದೆ. ಅವನ ಮಗಳಾಗಿರ್ತಕ್ಕಂಥ ಚಿತ್ರಾಂಗದೆ ಇಂದ್ರಪತ್ನಿಯಾಗಿರ್ತಕ್ಕಂಥ ಶಚಿದೇವಿ. ಆದರೆ ಈಕೆಯನ್ನು ಮದುವೆ ಆದಮೇಲೆ ಆಕೆಯಲ್ಲಿ ಬಬ್ರುವಾಹನ ಹುಟ್ಟೋವರೆಗೂ ಅಲ್ಲಿದ್ದು ಅರ್ಜುನ ಆಮೇಲೆ ಅವಳನ್ನು ಬಿಟ್ಟು ಹೊರಟು ಹೋಗ್ತಾನೆ. ಆದ್ದರಿಂದ ಚಿತ್ರಾಂಗದೆಗೂ ಅರ್ಜುನನಿಗೂ ಒಂದೇ ಕಡೆ ವಾಸ ಅನ್ನೋದು ಇರಲಿಲ್ಲ. ಹೀಗಾಗಲಿ ಕಾರಣ ಏನು ಅಂತಂದರೆ, ಪೂರ್ವದಲ್ಲಿ ವಾಲಿಪತ್ನಿಯಾಗಿರ್ತಕ್ಕಂಥ ತಾರೆಯಾಗಿದ್ದಂಥ ಸಂದರ್ಭದಲ್ಲಿ ಸೂರ್ಯಪುತ್ರನಾಗಿರ್ತಕ್ಕಂಥ ಸುಗ್ರೀವನ ಅಂಗಸಂಗ ಈಕೆಗೆ ಆದ ದೋಷದಿಂದ ಆಗ ಈಕೆ ಸ್ವರ್ಗಕ್ಕೆ ಹೋಗದೆ ಅಂತರಿಕ್ಷ ಲೋಕದಲ್ಲಿ ಇದ್ಲು. ಇಲ್ಲಿ ಚಿತ್ರಾಂಗದೆಯಾಗಿ ಹುಟ್ಟಿದ್ಲು. ಆ ಕಾರಣದಿಂದಲೇ ಅರ್ಜುನನಿಗೂ ಚಿತ್ರಾಂಗದೆಗೂ ಅತಿ ಸಾಮೀಪ್ಯ ಇರಲಿಲ್ಲ ಅಂತ ತಿಳಿಸ್ತಾರೆ. ವಾಲಿಯನ್ನು ಕಪಿ ಇಂದ್ರಾವತಾರದವನು, ಅವನ ಹೆಂಡತಿಯು ತಾರೆ, ಆಕೆಯು ಶಚಿದೇವಿ ಅಂತ ಮೇಲಿನ ಪ್ರಮಾಣ ತಿಳಿಸ್ತೆ. ಹೀಗೆ ಶಚಿದೇವಿಗೆ ಎರಡು ರೂಪಗಳು ಅಂತ ತಾತ್ಪರ್ಯ. ಒಟ್ಟಿನಲ್ಲಿ ಹೇಳೋದಾದರೆ ಸೀತಾಪತಿಯಾಗಿರುವಂಥ ಶ್ರೀರಾಮಚಂದ್ರನಿಗೆ ಭರತ, ಲಕ್ಷ್ಮಣ, ಶತ್ರುಘ್ನ ಅಂತ ಮೂರು ಮಂದಿ ತಮ್ಮಂದಿರು. ಅವರ ಪೈಕಿ ಲಕ್ಷಣ ಶೇಷಾಂಶ ಸಂಭೂತ ಅಂತ ಹಿಂದೆ ಹೇಳಿದ್ವಿ. ಭರತ ಮನ್ಮಥನ ಅವತಾರ, ಚಕ್ರಕ್ಕೆ ಅಭಿಮಾನಿ. ಶತ್ರುಘ್ನ ಅನಿರುದ್ಧ ರೂಪ ಅಂಶ, ಮನ್ಮಥನ ಪುತ್ರ ಅನಿರುದ್ಧ. ಅವನೇ ಶತ್ರುಘ್ನ ನಾಮಕನಾಗಿ ದಶರಥ ಮಹಾರಾಜನಿಗೆ ಸುಮಿತ್ರಾದೇವಿಯಲ್ಲಿ ಹುಟ್ಟುತ್ತಾನೆ. ಮನ್ಮಥ ತಪಸ್ಸು ಮಾಡಿ ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡಿ ಅವನ ಚಕ್ರಾಯುಧಕ್ಕೆ ಅಭಿಮಾನಿಯಾದ. ಮನ್ಮಥನ ಪುತ್ರನಾದ ಅನಿರುದ್ಧ ಶಂಖಕ್ಕೆ ಅಭಿಮಾನಿಯಾಗ್ತಾನೆ. ಇದರಿಂದ ಭರತ ಚಕ್ರಾಭಿಮಾನಿಯಾಗಿಯೂ ಶತ್ರುಘ್ನ ಶಂಖಕ್ಕೆ ಅಭಿಮಾನಿಯಾಗೂ ಇರ್ತಾರೆ. ಅನಿರುದ್ಧನಲ್ಲಿ ಅನಿರುದ್ಧ ನಾಮಕ ಪರಮಾತ್ಮನ ಅಂಶ ಇದೆ. ಇದರಿಂದ ಶತ್ರುಘ್ನನಲ್ಲೂ ಅನಿರುದ್ಧನ ಅಂಶ ಅಥವಾ ಆವೇಶ ಇದೆ ಅಂತ. ಅನಿರುದ್ಧಯುಕ್ ಶತ್ರುಘ್ನೋ ಅನಿರುದ್ಧೋ ರಾಮನಂದನಃ ಅಂತ ಪ್ರಮಾಣವನ್ನು ತಿಳಿಸ್ತಾರೆ. ಇನ್ನು ಬಲರಾಮನಾನುಜ, ಬಲರಾಮನ ತಮ್ಮನಾಗಿ ಅವತಾರ ಮಾಡಿರುವಂಥ ಸಾಕ್ಷಾತ್ ಸರ್ವೋತ್ತಮನಾದ ಶ್ರೀಕೃಷ್ಣ ಪರಮಾತ್ಮ, ಆ ಶ್ರೀಕೃಷ್ಣ ಪರಮಾತ್ಮನಿಗೆ ರುಕ್ಮಿಣೀದೇವಿಯಲ್ಲಿ ಪ್ರದ್ಯುಮ್ನ ಅಂತ ಪುತ್ರ ಹುಟ್ಟುತ್ತಾನೆ. ಆ ಅನಿರುದ್ಧನೇ ಕಾಮಪುತ್ರನಾದ ಮೂಲರೂಪಿ ಅನಿರುದ್ಧ. ಅಲ್ಲಿಗೆ ಅನಿರುದ್ಧನು ಶ್ರೀಕೃಷ್ಣನಿಗೆ ಪ್ರಪೌತ್ರ ಅಂದರೆ ಮೊಮ್ಮಗನಾದನು ಅಂತ, ಅದನ್ನೇ ಪ್ರಪೌತ್ರ. ಅನಿರುದ್ಧನೊಳಗೆ ಅನಿರುದ್ಧ ಅಂತ ಇಲ್ಲಿ ದಾಸರು ಪ್ರಯೋಗ ಮಾಡಿದ್ದಾರೆ. ಅಂದರೆ ಶ್ರೀಕೃಷ್ಣನ ಪೌತ್ರನಾಗಿರ್ತಕ್ಕಂಥ ಅನಿರುದ್ಧ ನಾಮಕ ಕಾಮಪುತ್ರ ಅನಿರುದ್ಧನ ಅವತಾರ. ಹೀಗೆ ಕಾಮಪುತ್ರನಾಗಿರ್ತಕ್ಕಂಥ ಅನಿರುದ್ಧನಿಗೆ ಎರಡು ಅವತಾರಗಳು. ಒಂದು ಶ್ರೀರಾಮಚಂದ್ರನ ತಮ್ಮನಾಗಿ ಶತ್ರುಘ್ನ, ಎರಡನೇದು ಶ್ರೀಕೃಷ್ಣನ ಮೊಮ್ಮಗನಾದ ಅನಿರುದ್ಧ. ಇನ್ನು ರತಿದೇವಿ ಅವತಾರ, ಮನ್ಮಥನ ಪತ್ನಿ ಕಾಮಭಾರ್ಯ ಅಂದರೆ ರತಿದೇವಿ. ದ್ವಾಪರ ಯುಗದಲ್ಲಿ ರುಕ್ಮಿಣಿ ಅಣ್ಣನಾಗಿರ್ತಕ್ಕಂಥ ರುಕ್ಮಿಯಲ್ಲಿ ರುಗ್ಮಾವತಿ ಅನ್ನೋ ಹೆಸರಿನಿಂದ ಅವತಾರ ಮಾಡ್ತಾಳೆ. ಶ್ರೀಕೃಷ್ಣ ಪುತ್ರನಾಗಿರ್ತಕ್ಕಂಥ ಪ್ರದ್ಯುಮ್ನ ಅಂದರೆ ಮನ್ಮಥನ ಅವತಾರ, ಆ ರುಗ್ಮಾವತಿಯನ್ನು ವಿವಾಹ ಆಗ್ತಾನೆ. ಪ್ರದ್ಯುಮ್ನ ಮತ್ತು ರುಕ್ಮಾವತಿಯ ಪುತ್ರನೇ ಅನಿರುದ್ಧ. ದುರ್ಯೋಧನನ ಪುತ್ರಿ ಲಕ್ಷಣ, ಆ ರತಿದೇವಿನೇ ಲಕ್ಷಣ. ಆ ಕಲಿಯ ಪತ್ನಿ ಅಲಕ್ಷ್ಮಿ ಕಾಶಿರಾಜನ ಮಗಳ ಹುಟ್ಟಿರ್ತಾಳಲ್ಲ, ಆಕೆಯನ್ನು ದುರ್ಯೋಧನ ವಿವಾಹ ಆಗ್ತಾನೆ. ಪೂರ್ವದಲ್ಲಿ ರಾವಣನ ಮಗನಾಗಿರ್ತಕ್ಕಂಥ ಅಕ್ಷಕುಮಾರನನ್ನೇ ಲಕ್ಷಣ ಎನ್ನ ಹೆಸರುಳ್ಳನ ಮಗನಾಗಿ ಪಡಿತಾನೆ. ರಾವಣನ ಪುತ್ರ ಅಕ್ಷಕುಮಾರನೇ. ಯಾರು ಅಕ್ಷಕುಮಾರ ಅಂದರೆ ಹನುಮಂತ ದೇವರ ತೊಡೆಯ ಸಂದಿಗೆ ಸಿಕ್ಕಿ ಹನುಮಂತ ದೇವರಿಂದ ಹತನಾದ. ರಾಮಾಯಣದಲ್ಲಿ ಅಕ್ಷಕುಮಾರನ ಪ್ರಸಂಗವನ್ನು ಹೇಳ್ತಾರೆ. ಅವನೇ ಲಕ್ಷಣ, ಅವನ ತಂಗಿಯೇ ಲಕ್ಷಣೆ. ಪೂರ್ವದಲ್ಲಿ ಷಣ್ಮುಖನ ಪ್ರಿಯತಮೆ ಅವಳು. ಷಣ್ಮುಖ ಮನ್ಮಥನ ಅವತಾರ ಆದ್ದರಿಂದ ಅವಳು ರತಿದೇವಿ ಅವತಾರ. ಲಕ್ಷಣೆ ಸಾಂಬನನ್ನು ಮದುವೆ ಆಗ್ತಾಳೆ. ಷಣ್ಮುಖನ ಅವತಾರನೇ ಸಾಂಬ ಆದ್ದರಿಂದ ರತಿದೇವಿ ಅಂಶ ಸಂಭೂತಳಾಗಿರ್ತಕ್ಕಂಥ ಲಕ್ಷಣೆಯೇ ಅವನ ಪತ್ನಿ. ಒಟ್ನಲ್ಲಿ ರತಿದೇವಿಗೆ ಎರಡು ಅವತಾರಗಳು, ಒಂದು ಪ್ರದ್ಯುಮ್ನನ ಪತ್ನಿ ರುಗ್ಮವತಿ, ಸಾಂಬನ ಪತ್ನಿ ಲಕ್ಷಣಾದೇವಿ. ಇನ್ನು ಇಂದ್ರ ಪತ್ನಿ ಶಚಿದೇವಿ ಅವತಾರಗಳು, ಪೌಲೋಮಿ ಅಥವಾ ಪುಲೋಮರಾಜನ ಮಗಳಾದ್ರಿಂದ ಪೌಲೋಮಿ ಅಂತ ಇಂದ್ರ ಪತ್ನಿ ಶಚಿದೇವಿಗೆ ಹೆಸರು. ದ್ವಾಪರ ಯುಗದಲ್ಲಿ ಚಿತ್ರಾಂಗದ ಅನ್ನೋ ಹೆಸರಿನಿಂದ ಅವತಾರ ಮಾಡಿದ್ಲು. ಆ ಚಿತ್ರಾಂಗದೆ ಮಳಲೂರಿನ ಅರಸನಾಗಿರ್ತಕ್ಕಂಥ ಚಿತ್ರವಾಹನ ಅನ್ನೋ ರಾಜನ ಮಗಳು. ಚಿತ್ರವಾಹನನಿಗೆ ವೀರಸೇನ ಅಂತಲೂ ಹೆಸರಿತ್ತು. ಮಳಲೂರು ಪಾಂಡ್ಯ ದೇಶದ ರಾಜಧಾನಿ. ಅರ್ಜುನ ತೀರ್ಥಯಾತ್ರಾ ಪ್ರಸಂಗದಿಂದ ಅಲ್ಲಿಗೆ ಬರ್ತಾನೆ. ಅಲ್ಲಿ ಚಿತ್ರಾಂಗದೆಯನ್ನು ಗಾಂಧರ್ವ ರೀತಿಯಲ್ಲಿ ವಿವಾಹವನ್ನು ಮಾಡ್ಕೋತಾನೆ. ಅವಳಲ್ಲಿ ಅರ್ಜುನನಿಗೆ ಬಬ್ರುವಾಹನ ಪುತ್ರನಾಗಿ ಹುಟ್ಟುತ್ತಾನೆ. ವೀರಸೇನ ಮಹಾರಾಜ ತ್ವಷ್ಟ್ರು ಅನ್ನೋ ಸೂರ್ಯನ ಅಂಶ, ಅವನಲ್ಲಿ ಯಮನ ಆವೇಶವೂ ಕೂಡ ಇದೆ. ಬಬ್ರುವಾಹನ ಹುಟ್ಟುವ ಪರ್ಯಂತ ಅರ್ಜುನ ಚಿತ್ರಾಂಗದೆಯ ಜೊತೆಗೆ ಇರ್ತಾನೆ. ನಂತರ ಆಕೆಯನ್ನು ಬಿಟ್ಟು ಹೊರಟೋಗ್ತಾನೆ. ಪೂರ್ವದಲ್ಲಿ ಶಚಿದೇವಿ ವಾಲಿಪತ್ನಿಯಾಗಿರ್ತಕ್ಕಂಥ ತಾರ ಅನ್ನೋ ಹೆಸರಿನಿಂದ ಅವತಾರ ಮಾಡಿರ್ತಾಳೆ. ವಾಲಿ ದುಂದುಬಿಯೊಡನೆ ಯುದ್ಧ ಮಾಡುವ ಪ್ರಸಂಗದಲ್ಲಿ ಆ ಗವಿಯನ್ನು ಗುಹೆಯನ್ನು ಹೊಕ್ಕು ಬಹಳ ದಿನ ಆದರೂ ಬಾರಲ್ಲ. ಆಗ ಸುಗ್ರೀವ ದುಃಖಿತನಾಗಿ ಆ ಗುಹೆಯ ಬಾಗಿಲನ್ನು ಹೆಬ್ಬಂಡೆಯಿಂದ ಮುಚ್ಚಿ ನಗರಕ್ಕೆ ವಾಪಸ್ ಬರ್ತಾನೆ. ತಾನೇ ಕಿಷ್ಕಿಂದ ರಾಜ್ಯಕ್ಕೆ ರಾಜನಾಗಿ ಆಳ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆಗ ಅಣ್ಣನ ಪತ್ನಿಯಾಗಿರ್ತಕ್ಕಂಥ ತಾರೆಯ ಸಂಘವನ್ನು ಮಾಡ್ತಾನೆ. ಅದು ವಾನರ ಅವತಾರ ಮಾಡಿದಾಗ ಆ ವಾನರ ವರ್ಗದ ನಿಯಮದಂತೆ ಆ ರೀತಿಯಾಗಿ ಮಾಡಿತ್ತು. ಆ ದೋಷದಿಂದ ತಾರೆಯೇ ದ್ವಾಪರ ಯುಗದಲ್ಲಿ ಚಿತ್ರಾಂಗದೆಯಾಗಿ ಅವತಾರ ಮಾಡುವಂಥ ಸಂದರ್ಭದಲ್ಲಿ ಅರ್ಜುನನ ಸಾಮೀಪ್ಯ ಅನ್ನೋದು ಹೆಚ್ಚು ದಿನ ಉಳಿಲಿಲ್ಲ. ತಾರಾದೇಹಿ ಸೂರ್ಯಜಸ್ಯ ಅಂಗಸಂಗಾತ್ ಸ್ವರ್ಗಂ ನ ಆಯಾದಂತರಿಕ್ಷಾದಿ ಹಾಸೀತ. ಶಚಿದೇವಿನೇ ತ್ರೇತಾಯುಗದಲ್ಲಿ ತಾರಾ ನಾಮಕಳಾಗಿ ಅವತಾರ ಮಾಡಿ ವಾಲಿಪತ್ನಿ ಆಗ್ತಾಳೆ. ಹೀಗೆ ಅರ್ಜುನನ ಪತ್ನಿ ಚಿತ್ರಾಂಗದೆ, ವಾಲಿಪತ್ನಿ ತಾರಾದೇವಿ, ಹೀಗೆ ಎರಡು ಅವತಾರಗಳು ಶಚಿದೇವಿಗೆ. ಬೃಹಸ್ಪತ್ಯಾಚಾರ್ಯರ ಪತ್ನಿ ಅವಳ ಹೆಸರು ತಾರೆ, ಆದರೆ ಅವಳು ಬೇರೆ, ಇಲ್ಲಿ ತೋಳಂಗಿಲ್ಲ.